ಕೇಳಿದರೆ ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಜಾಲಿಬಾಯ್ ಚಿತ್ರದ ಗೀತೆ. ಬಾಯೆಂದರೆ ಪ್ರೀತಿ ಬಾರದು, ಹೋಗೆಂದರೆ ಪ್ರೀತಿ ಹೋಗದು, ಎಷ್ಟೆಂದರು ಪ್ರೀತಿ ಒಂದು ಜಾದು. ಕಣ್ಮುಂದೆ ಕಂಡು ಬರುವುದು, ಕೈ ಸಿಗದೆ ಹೋಗಿ ಬಿಡುವುದು, ಏನೇನೋ ಬದಲು ಬದಲು ನಮದು. ನಡೆಯಬೇಕು ಪ್ರೀತಿಯೊಂದು ತಪ್ಪು ಅಂದ್ರೆ ದೇವರಲ್ಲೂ ತಪ್ಪಿದೆ, ಪ್ರೀತಿ ಇರದೆ ದೇವರೆಲ್ಲ. ನಿನ್ನ ನಿಲುವೆ ನಿನಗೆ ಚಾವಿ, ಮರೆಯಬಾರದು ಮಾತಲಿ ನೀ ನನ್ನನ್ನು ಜರಿದು ದೂಡಲು ಬಹುದು, ನಿನ್ನ ಮನಸ್ಸೇ ಒಮ್ಮೆ ನಿನ್ನ ಕೊಲ್ಲಬಹುದು. ಪ್ರೀತಿಯೊಂದು ಸುಂದರ ಶಿಲ್ಪ, ನಾನು ನೀನು ಶಿಲ್ಪಿಗಳು, ಶಿಲ್ಪದ ಮೇಲೆ ಯಾಕೆ ಕಾಣದಂಥ ಕದನಗಳು. ಇದೆಂಥ ನ್ಯಾಯ ಹೇಳೆ ಹೃದಯ, ನೂರು ನೂರು ಜನ್ಮದಲ್ಲೂ ಜೋಡಿಯಾಗೆ ಹುಟ್ಟುವ, ಅಲ್ಲಿವರೆಗೂ ಪ್ರೀತಿ ಗುಂಟು ಜೀವ. ಪ್ರೀತಿನಾಗೆ ಕೋಟಿ ಕೋಟಿ ಜೀವಿಗಳ ಈ ಸೃಷ್ಟಿಯು, ಸೃಷ್ಟಿಯಂದ್ರೆ ಪ್ರೀತಿ ಕಾಣವು. ನೇಕೆ ಮುಚ್ಚಿಡುವೆ ನಿಜಕ್ಕೂ ನಿನ್ನ ಕಾಯು ದೈವ ಪ್ರೀತಿಯೊಂದೇ. ನೀನು ಇಲ್ಲಿ ಅಂದುಕೊಳ್ಳೋ ವಿಷಯವೆಲ್ಲ ನಿಜವಲ್ಲ, ನನ್ನ ಒಳಗೆ ನಿನ್ನ ಹುಡುಕಿ ಕೇಳು ಎಂದೇ. ಹಾಳೆಯಂತೆ ಪ್ರೀತಿಯನೆಂದು ಹರಿದು ಹಾಕಲಾಗದು, ನಾಳೆಗಳ ನಂಬಿಕೆ ಇರದೆ ಸುತ್ತೋ ಭೂಮಿ ಸುತ್ತದು. ಭಾವನೆಯೇರದ ಬದುಕು ಬರಿದು, ಬಂದು ಹೋಗೋ ಮೋಡದಂತೆ ಕೃತಕವಲ್ಲ ಪ್ರೀತಿಯು, ಎದೆಯ ಒಳಗೆ ಬೆಳಕ ನೋಡು. ನಗಿಸಿ ಅಳಿಸಿ ಅಳಿಸಿ ನಗಿಸಿ ಬೆಸೆಹುದೇನೆ ಪ್ರೀತಿಯು, ಜೋಡಿಯಾಗಿ ಬದುಕಬೇಕು. ಬಾಯೆಂದರೆ ಪ್ರೀತಿ ಬಾರದು, ಹೋಗೆಂದರೆ ಪ್ರೀತಿ ಹೋಗದು, ಎಷ್ಟೆಂದರು ಪ್ರೀತಿ ಒಂದು ಜಾದು. ಕಣ್ಮುಂದೆ ಕಂಡು ಬರುವುದು,

ಕೊಡಲೆಂದು ಹರಸು, ದೇವರು ಕೊಟ್ಟ ತಂಗಿ ಚೊಚ್ಚಲ ಆಸೆ ಸಲ್ಲಿಸು, ನಮ್ಮಮ್ಮನ ಮೊಗವ ಮಗುವಿಗೆ ತಾರೆ. ದೇವರು ಕೊಟ್ಟ ತಂಗಿ ಮುಂದಿನ ಗೀತೆಯನ್ನು ಹಾಡಿದ್ದಾರೆ ಎಲ್ ಎನ್ ಶಾಸ್ತ್ರಿ ಮತ್ತು ಸುಜಾತಾ ದತ್. ಚಿತ್ರ ರವಿ ಮಾಮ. ಕೋಗಿಲಮ್ಮ ನಿನ್ನ ಪದ ಕೇಳಿಸಮ್ಮ, ಎದೆಯ ತುಂಬಿ ಹರಿಯಲಿ ನಿನ್ನ ಇಂಪು ಹಾಡಮ್ಮ. ಮುದ್ದು ಮುದ್ದು ಕೋಗಿಲಮ್ಮ ನಿನ್ನ ಪದ ಕೇಳಿಸಮ್ಮ, ಎದೆಯ ತುಂಬಿ ಹರಿಯಲಿ ನಿನ್ನ ಇಂಪು ಹಾಡಮ್ಮ. ಊರಿಗೆಲ್ಲ ಲಾಡು ಹಂಚೋ ಕಾಲ ಬಂತಮ್ಮ, ಸಿಹಿ ಸುದ್ದಿ ಸಾರಿ ಹೇಳೋ ದಿನ ಬಂತಮ್ಮ, ನನ್ನ ತಂಗಿ ಮುಖದ ತುಂಬ ನಗೆ ಬಂತಮ್ಮ. ಮುದ್ದು ಮುದ್ದು ಕೋಗಿಲಮ್ಮ ನಿನ್ನ ಪದ ಕೇಳಿಸಮ್ಮ, ಎದೆಯ ತುಂಬಿ ಹರಿಯಲಿ ನಿನ್ನ ಇಂಪು ಹಾಡಮ್ಮ. ಏನು ಚಂದ ನನ್ನ ತವರ ಪ್ರೀತಿ ಕಂದನೆ, ನಿಂಗು ಬರುವ ನಿನ್ನ ಹಾಗೆ ಮುದ್ದು ಕಂದನೆ, ಬೆಳ್ಳಿ ತೊಟ್ಟಿಲಲ್ಲಿ ಅವನ ಲಾಲಿ ಹಾಡುವೆ ಅಳಿಮಯ್ಯ ಮೆಚ್ಚಿಕೊಳ್ಳು ಪದ ಕಟ್ಟುವೆ ಗದುಗ ತೊಂದರೆ ಮುದು ಮುದು ಕೋಗಿಲಮ್ಮ ನಿನ್ನ ಪದ ಕೇಳಿಸಮ್ಮ ಎದೆಯ ತುಂಬಿ ಹರಿಯಲಿ ನಿನ್ನ ಇಂಪು ಹಾಡಮ್ಮ ಯಾಕೆ ಬೇಕು ಈ ಬೆಳ್ಳಿ ಬೊಂಬೆಯ ಕಿರು ಬೊಂಬೆ ಯಾವುದು ಐ ಮುದ್ದು ಮುದ್ದು ಕೋಗಿಲಮ್ಮ ನಿನ್ನ ಪದ ಕೇಳಿಸಮ್ಮ ಎದೆಯ ತುಂಬಿ ಹರಿಯಲಿ ನಿನ್ನ ಇಂಪು ಹಾಡಮ್ಮ ಊರಿಗೆಲ್ಲ ಲಾಡು ಹಂಚೋ ಕಾಲ ಬಂತಮ್ಮ ಸಿಹಿ ಸುದ್ದಿ ಸಾರಿ ಹೇಳೋ ದಿನ ಬಂತಮ್ಮ ನನ್ನ ತಂಗಿ ಮುಖದ ತುಂಬಾ ನಗೆ ಬಂತಮ್ಮ ರಾಜ್ಕುಮಾರ್ ಮತ್ತು ಕಾಜಲ್ ಅಗರ್ವಾಲ್ ಅವರ ಸ್ವರಗಳಲ್ಲಿ ಚಕ್ರವ್ಯೂಹ ಚಿತ್ರದ ಹಾಡನ್ನು ಕೇಳ್ತಾ ಇದ್ದೀರಾ. ಹಾಗೆ ಯಾರಿಲ್ಲ ನನ್ನಂದು ಈಗ ಯಾರು ಕಾಡಿಲ್ಲ. ಎಲ್ಲೇ ಹೋಗಲಿ ಹಿಂದೆ ಹಾವಳಿ, ನನ್ನ ಜೀವನ ನಿನ್ನ ಕೈಲಿ. ಮುಂದಿನ ಗೀತೆ ರುಕ್ಕು ಚಿತ್ರದ್ದು, ಹಾಡಿದ್ದಾರೆ ಅನುರಾಧ ಭಟ್. ಕಾರ್ಯಕ್ರಮದ ಕಡೆಯದಾಗಿ ಬೆತ್ತನಗೆರೆ ಚಿತ್ರದ ಗೀತೆ, ಹಾಡಿರುವ ಕಲಾವಿದರು ರಾಜೇಶ್ ಕೃಷ್ಣನ್ ಮತ್ತು ಅನುರಾಧ ಭಟ್. ಡಾಕ್ಟರ್ ಬಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜೇಶ್ ರಾಮನಾಥ್. ಮಳೆಯಾಯಿತು